ಶಿಕ್ಷಕರು, ಅವರೇ ಶಿಕ್ಷಕರು, ಶಿಕ್ಷಕರು ಅವರೇ ಶಿಕ್ಷಕರು, ಮಕ್ಕಳ ಹೃದಯದ ನಂದನವನದಿ ಜ್ಞಾನದ ಹೋಗಣ ಅರಳಿಸುವವರು, ಮಕ್ಕಳ ಹೃದಯದ ನಂದನವನದಿ ಜ್ಞಾನದ ಹೋಗಳ ಅರಳಿಸುವವರು, ಏಳು ಬೀಳು ಮೂರಂತು ಗೋಲುಗಳ ಲೆಕ್ಕ ಕಟ್ಟುವುದ ಮುನ್ನಡೆಯುವವರು, ಏಳು ಬೀಳು ಮೂರಂತು ಗೋಲುಗಳ ಲೆಕ್ಕಕ್ಕೆ ತಾರರೆ ಮುನ್ನಡೆಯುವವರು, ಶಿಕ್ಷಕರು ಅವರೇ ಶಿಕ್ಷಕರು, ಪ್ರೀತಿ ಮಮತೆಗಳ ಮುತ್ತುಗಳನ್ನಿತು ಬಾಳಿಗೆ ಆಗುವ ರಾಧಾರ, ಪ್ರೀತಿ ಮಮತೆಗಳ ಮುತ್ತುಗಳನ್ನಿತು ಬಾಳಿಗೆ ಆಗುವ ರಾಧಾರ, ನೀತಿ ನಿಯಮಗಳ ಜಾತಿಯ ಕುವರರು ಭೀತಿಯ ಮರೆಗುವ ಧೀರರು, ನೀತಿ ನಿಯಮಗಳ ಜಾತಿಯ ಕುವರರು ಭೀತಿಯ ಮರೆಗುವ ಧೀರರು, ಶಿಕ್ಷಕರೆಂದರೆ ನಾಡಿನ ಕಂಗಳು, ಶಿಕ್ಷಕರೆಂದರೆ ನಾಡಿನ ಕಂಗಳು, ಧನ್ಯ ಧನ್ಯವ ತುಳಿದಿಯ ಬಂದು ತೋರವರವರೇ ಬೆಳಕಿನ ದಾರಿ, ಈ ಭೂಲೋಕದ ನಿತ್ಯ ಮುಗಾರಿ, ಅರಿವಿನ ಬಾಗಿಲು ತೆರೆಯುವ ಭಾವ, ಕಾಡದ ಬೇಡದ ಬಾಡದ ಜೀವ, ಅಂತೆಯೇ ಹಿರಿಯರು ಸಾರಿದರಿಂತು ಗುರುವೇ ಮುನಿದರೆ ಕಾಣುವ ನಾವ, ಉನ್ನತ ಗುರಿಯ ತೋರುವ ಗುರುವೇ ಬಾಳಿನ ಬಾಳಿಗೆ ಬೆಳಕಿನ ಕಿರಿಯು, ಗುರುವಿನ ಸನ್ನಿಧಿ ಸಿಕ್ಕದ ಬದುಕು ದೇವರ ಇಲ್ಲದ ಗುಡಿಯು, ಶಿಕ್ಷಕರಿಗೆ ನಮನ, ಶಿಕ್ಷಕರು ಅವರೇ ಶಿಕ್ಷಕರು, ಎಂತೇ ಬಂದರು ಹೊಸ ಹೊಸ ಯಂತ್ರ, ಬೇಕೇ ಬೇಕು ಗುರು ಮಂತ್ರ, ಉಚ್ಚ ವಿಚಾರದ ಸರಳ ಜೀವಿಯುವ ರಾಷ್ಟ್ರದ ಪ್ರಗತಿಗೆ ನಿಜ ಸೂತ್ರ, ಉಚ್ಚ ವಿಚಾರದ ಸರಳ ಜೀವಿಯುವ ರಾಷ್ಟ್ರದ ಪ್ರಗತಿಗೆ ನಿಜ ಸೂತ್ರ, ನಾಡಿನ ನಾಡಿಯ ಸುಂದರ ಶಿಲ್ಪಿಯೇ, ನಾಡಿನ ನಾಡಿಯ ಸುಂದರ ಶಿಲ್ಪಿಯೇ, ಜಗಕ್ಕೆಲ್ಲಿದ ನಿನ್ನೆ ಗಮನ, ಸುಖ ಸಂಪದಗಳ ಹಿರಿ ಪದ ಬಯಸದ ಶಿಕ್ಷಕರಿಗೆ ಸಾವಿರ ನಮನ, ಸುಖ ಸಂಪದಗಳ ಹಿರಿ ಪದ ಬಯಸದ ಶಿಕ್ಷಕರಿಗೆ ಸಾವಿರ ನಮನ, ಶಿಕ್ಷಕರಿಗೆ ಸಾವಿರ ನಮನ. ಕೊಡಗ